Jody's gonna get the fame. Don't beat speed, be sound. Do duck, do duck, do duck. Jory hinde hontu bitta left to right to chari. Yako yeno maratu bitta avana manayadari. Bandhana, bandhana. Latest to bandhana. Put bittu bagina iskonde hatana. Data to fix ide tingalu gottide blessing. Mr. and Mrs. Ramachari, Bukka Go Gauri Ramachari, Mr. and Mrs. Ramachari, Bukka Go Gauri Ramachari. Saka banga banga banga, Preeti le bitta singa, Love want the wrong manga, Adaralli see the stronger. Cut out ge hara bidda hagide hudugi neenu banda mele aaye aaye sara upin guy combination agide balagi neenu sikka mele aaye aaye sairannu thugide nanna ede gudali smile ondu moodide keri number 1 phaseli bandhana bandhana sweetest bandhana Blanne preeti so honest to premina Jodi u jodi de jataka match de innen hedo dhri Mr. and Mrs. Ramachari Bukka Go Gauri Ramachari ಸಿಕ್ಕಿದ್ನ ಭಾಗ್ಯ ಫ್ಯಾಮಿಲಿ ಪ್ಲಾನಿಂಗ್ ತುಂಬಾನೇ ಮುಖ್ಯ ವರ್ಷಕ್ಕೊಂದು ಕಾಪು ಕೊಡ್ತೀಯ ಡೌರಿನ ಕೇಳಲ್ಲ ದಾರಿ ತಪ್ಪಿನ ಹೋಗಲ್ಲ ಫ್ಯೂಚರ್ ನಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರ್ಸಲ್ಲ ಬಂಧನ ಬಂಧನ ಲಾಂಗೆಸ್ಟ್ ಬಂಧನ ಬಿಪಿ ಶುಗರ್ ಬಂದರು ಸ್ವೀಟ್ ಆಗಿ ಬಾಳೋಣ ತಿಬ್ಬಣ ಹೊಂಟಿದೆ ವಾಲಗ ಸೌಂಡ್ ಇದೆ ಅಕ್ಷತೆ ಕಾಳ್ ಹಾಕ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ